ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 90%. ಬೀದರ್, ಕೊಪ್ಪಳ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%, ರಾಯಚೂರು ಜಿಲ್ಲೆ ಒಳಗ 75%, ವಿಜಯಪುರ ಜಿಲ್ಲೆ ಒಳಗ 80% ಮತ್ತು ಬಳ್ಳಾರಿ ಜಿಲ್ಲೆ ಒಳಗ ಶೇಕಡಾ 70% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಮ್ಮ ಎಲ್ಲ ಕೇಳುಗರು ಪ್ರತಿಸ್ಪಂದಿಸ್ತಾ ಇದ್ದಾರೆ. ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲೂ ಆಯ್ತು, ಸಾಕಷ್ಟು ಜನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಕೇಳುಗರು ತಮಗೆ ವಾಟ್ಸ್ಆಪ್ ಮುಖಾಂತರ ಆಗ್ಲಿ ಪತ್ರ ಬರೆದಾಗ್ಲಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಹೌದು ಉತ್ತರಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತು ಅಷ್ಟಮದಗಳು ನಮ್ಮೆಲ್ಲರಲ್ಲೂ ಇದಾವೆ ಅಂತ ಹೇಳಿ. ಸೊ ಅಷ್ಟಮದಗಳು ಯಾವುವು ಅಂತ ಹೇಳಿ ಹೋದ್ವಾರ ಸ್ವಾಮೀಜಿಯವರು ಹೇಳಿದ್ದಾರೆ. ಜೊತೆಗೆ ಕುಲಮದದ ಬಗ್ಗೆನೂ ಸಾಕಷ್ಟು ವಿಷಯಗಳನ್ನ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದೀವಿ. ಇವತ್ತು ನಾವು ಛಲಮದದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಸ್ವಾಮೀಜಿಯವರಿಂದ ತಿಳ್ಕೊಳ್ಳೋಣ. ಛಲಮದ ಅಂದ್ರೆ ಹಠ, ತುಂಬಾನೇ ಹಠ ಇರುತ್ತೆ. ಹುಟ್ಟಿದಾಗಿನಿಂದ ನಾವು ಕೊನೆವರೆಗೂ ಹಠವನ್ನ ಸಾಧಿಸ್ತಾನೆ ಇರ್ತೀವಿ, ಅದು ಯಾವುದೋ ರೀತಿಯೊಳಗಾಗಿರಬಹುದು. ಈ ಹಠಮದ ಛಲಮದ ಯಾವ ರೀತಿ ನಾವು ಅದನ್ನ ಉಪಯೋಗ ಮಾಡಿಕೊಳ್ಬೇಕು, ನಮ್ಮಲ್ಲಿರುವಂತಹ ಛಲಮದವನ್ನ ಯಾವ ರೀತಿಯಾಗಿ ನಾವು ಸಮಾಜಕ್ಕಾಗಿ ಉಪಯೋಗ ಮಾಡಿಕೊಳ್ಬೇಕು, ದೈವತ್ವದೆಡೆಗೆ ಹೋಗ್ಬೇಕಾದ್ರೆ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತಂಗ ಈಗ ಸ್ವಾಮೀಜಿಯವರು ವಿವರಿಸ್ತಾರೆ, ಕೇಳೋಣ. ಛಲ ಅಂದ್ರೆ ಹಠ ಅಂತ ಗೊತ್ತಾಗತ್ತೆ. ಹಠ ಅಂದ ಕೂಡ್ಲೆ ಎಲ್ರಿಗೂ ನೆನಪಾಗೋದು ಮಕ್ಕಳು ಅಲ್ವಾ? ಹೌದು ಹೌದು. ಈ ಮಗು ಬಹಳ ಹಠ ಮಾಡುತ್ತೆ, ಈ ಹುಡುಗ ಬಹಳ ಹಠ ಮಾಡ್ತಾನೆ ಅಂದ್ರೆ ಹಠಕ್ಕೂ ಮಕ್ಕಳಿಗೂ ಬಹಳ ಸಂಬಂಧ ಇದೆ. ಹೌದು, ಅದು ಸಹಜ ಕೂಡ. ಯಾಕೆಂದ್ರೆ ಯಾವುದೇ ತಾಯಿ ತಂದೆಗಳು ಮಕ್ಕಳನ್ನ ಬೆಳೆಸಬೇಕಾದ್ರೆ ಅವರು ತುಂಬಾ ದೂರ ಗುರಿ ಇಟ್ಕೊಂಡು ಬೆಳೆಸೋರು ತುಂಬಾ ಕಡಿಮೆ. ಆ ಮಾನವ ಸಹಜ ಗುಣ ಇದೆಯಲ್ಲ, ಪ್ರೀತಿ ಅಥವಾ ಮೋಹ, ಅದನ್ನ ಮಗುವಿಗೆ ಕೊಟ್ಟು ಕೊಟ್ಟು ಕೊಟ್ಟು ಆ ಮಗು ಹಠವಾದಿ ಆಗ್ಬಿಡುತ್ತೆ. ಹೌದು. ಆವಾಗ ಮುಂದೆ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಆ ಹಠ ಸ್ವಭಾವನ ಬಿಡಿಸೋದ್ ಕಷ್ಟ ಆಗುತ್ತೆ. ಆವಾಗ ನಾವು ಮೊದಲಿಂದ ತುಂಬಾ ಮುದ್ದು ಮಾಡಿಬಿಟ್ಟು ಆಮೇಲೆ ಹಠ ಮಾಡಿದಾಗ ಹೊಡೆದ್ರೆ ಬೈದ್ರೆ ಕೆಲವು ಮಕ್ಕಳು ತುಂಬಾ ತಪ್ಪು ತಿಳ್ಕೊಳ್ಳೋದು ಅಥವಾ ತಪ್ಪು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ತರ ಎಲ್ಲ ಸಾಧ್ಯತೆಗಳಿರುತ್ತೆ. ಹೌದು. ಇದಕ್ಕೆ ಅಷ್ಟಿ ಛಲ ಈ ತಂದೆ ತಾಯಿಯನ್ನೇ ವೈರಿಯಾಗಿ ತಿಳಿದುಕೊಳ್ಳುವಂತಹ ಮಕ್ಕಳು ಕೂಡ ಇರ್ತಾರೆ. ಆಮೇಲೆ ಮನೆ ಬಿಟ್ಟು ಹೊರಟೋಗ್ಬಿಡೋದು, ಈ ತರದ್ದು ಘಟನೆಗಳಿದಾವೆ. ಕೆಲವ್ರ ಜೀವನದಲ್ಲಿ ಮನೆ ಬಿಟ್ಟು ಹೋದಾಗ ಒಳ್ಳೇದಾಗಿದೆ, ತುಂಬಾ ಬಡತನದ ಕಾರಣದಿಂದ ಅದ್ರಲ್ಲಿ ಬೇಜಾರು ಮಾಡ್ಕೊಂಡು ಹೋಗಿ ಅಥವಾ ಹಠದ ಸ್ವಭಾವ ಇಟ್ಕೊಂಡು ಹೋಗಿ ಸಾಧನೆ ಮಾಡಿರೋದು ತುಂಬಾ ಕಡಿಮೆ. ಆದ್ರಿಂದ ಈ ಮದ ಅಹಂಕಾರ ಏನಿದೆ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗಿಂದ ಈ ಚಲಮದದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇರಬೇಕು. ಇದು ಒಳ್ಳೇದಲ್ಲ ಮಗು, ಅಹಂಕಾರ ಒಳ್ಳೇದಲ್ಲ, ಆಮೇಲೆ ನಿಂದನ್ನೇ ನೀನ್ ಸಾಧಿಸಬೇಡ ಅನ್ನುವಂತದನ್ನ ಮಗು ಇದ್ದಾಗ ತಿದ್ಬೇಕು. ಆಮೇಲೆ ಈ ಛಲಕ್ಕೆ ಪ್ರಸಿದ್ಧಿ ಅಂದ್ರೆ ದುರ್ಯೋಧನ. ದುರ್ಯೋಧನ ಛಲ ಬಹಳ ಪ್ರಸಿದ್ಧಿ. ಅವನು ಕೆಟ್ಟದ್ದಕ್ಕೆ ಛಲ ಮಾಡ್ಬಿಟ್ಟು ನೋಡಿ ಎಂತ ಅದು ಚಿತ್ರಿಸಿದ್ದಾರೆ ಕಾವ್ಯಗಳಲ್ಲಿ. ಅದು ನಿಜನೋ ವಾಸ್ತವ ಇದೆಯೋ ಸುಳ್ಳಿದೆಯೋ ಏನೇ ಇರಲಿ, ಒಟ್ಟು ಮಾನವ ಪ್ರಸಂಗ ಬಂದ್ರೆ ಇಷ್ಟು ಕೆಳಮಟ್ಟಕ್ಕೂ ಇಳಿಬಲ್ಲ ಅಂದ್ರೆ ತನ್ನ ಒಡ ಹುಟ್ಟಿದವರು, ತನ್ನ ಚಿಕ್ಕಪ್ಪನ ಮಕ್ಕಳು ಪಾಂಡವರು, ಅವ್ರದಿಂದ ದೂರದವರಲ್ಲ. ದ್ರೌಪದಿ ಆಕೆನ ದೂರದವಳಲ್ಲ, ಆದ್ರೆ ಅಷ್ಟು ಛಲದಿಂದ ಅಪಮಾನ ಮಾಡಬೇಕು, ನನಗೆ ಅಪಮಾನ ಆಗಿದೆ ಆಕೆಗೂ ಅಪಮಾನ ಮಾಡ್ಬೇಕು, ಎಷ್ಟು ಕೆಟ್ಟ ಛಲ ಅಂದ್ರೆ ಮದಕ್ ತಿರುಗೋದಂದ್ರೆ ಇದು. ಆಮೇಲೆ ಹಿಟ್ಲರ್ ನೋಡ್ತೀವಿ ನಾವು, ಹಿಟ್ಲರ್ಗೆ ದೇಶದ ಬಗ್ಗೆ ಅಥವಾ ಜನಾಂಗದ ಬಗ್ಗೆ ಛಲ ಹುಟ್ಟಿತು, ನನ್ನ ಜನಾಂಗ ಶ್ರೇಷ್ಠ ಇನ್ನು ಬೇರೆ ಜನಾಂಗ ಕೀಳು, ಅವ್ರನ್ನ ನಾನು ಸರ್ವನಾಶ ಮಾಡ್ಬಿಡ್ಬೇಕು, 10 ಲಕ್ಷ ಜನರನ್ನ ಕೊಲ್ಲಿಸ್ದ. ಅಂದ್ರೆ ಒಂದು ಹುಳವನ್ನು ಕೊಲ್ಲಕ್ ನಾವು ಹಿಂದೆ ಮುಂದೆ ನೋಡ್ತೀರಿ, ಭಯ ಪಡ್ತಿರ್ತೀವಿ, ಅಥವಾ ಏನೋ ನೋವು ಒಬ್ಬರದ ಯಾರ್ದು ಕಷ್ಟದಲ್ಲಿದ್ರೆ ಬಿದ್ರೆ ನಮಗೆ ಹೃದಯದಲ್ಲಿ ಹೆಂಗಾಗುತ್ತೆ ಅಂತದ್ರಲ್ಲಿ ಅಂತ ಮಕ್ಕಳನ್ನ ಮಹಿಳೆಯರನ್ನ ಯುವಕರನ್ನ ಕೆಲಸ ಮಾಡೋರ್ನ ನಿರ್ದಯವಾಗಿ ಕೊಲ್ಲಬೇಕಾದ್ರೆ ಅವನ ಮನಸ್ಸು ಎಷ್ಟು ಕಲ್ಲಾಗಿರ್ಬೇಕು. ಅದಕ್ಕೆ ಈ ಛಲ ಅನ್ನುವಂತಹದ್ದು ಮನುಷ್ಯನಿಗೆ ಕೆಟ್ಟದ್ದಕ್ಕೆ ಹೋದ್ರೆ ಇಡೀ ಜನಾಂಗ ದೇಶ ಹಾಳಾಗತ್ತೆ ಅಂತ ಹೇಳ್ತಿರ್ತೀವಿ. ಒಂದು ದೇವ ಮೂರ್ತಿ ಆಗ್ಬೇಕಾದ್ರೆ ಅದಕ್ಕೆ ಉಳಿಲಿಂದ ಹೊಡೆದಾಗ್ಲೇ ಅದು ಒಂದು ಮೂರ್ತಿ ಆಗತ್ತೆ. ಮಗು ಚಿಕ್ಕದಿದ್ದಾಗ್ಲೇನೆ ನಾವು ಅದನ್ನ ತಿದ್ದುತ್ತಾ ಹೋದ್ರೆ ಅದರಲ್ಲಿ ಆ ಗುಣಗಳು ಬರೋದಿಲ್ಲ, ಹಠದ ಗುಣಗಳು ಬರೋದಿಲ್ಲ, ಮದ ಬರೋದಿಲ್ಲ, ಮದ ಬರೋದಿಲ್ಲ. ಅದಕ್ಕೆ ಇವಾಗ ಏನು ಶಿಕ್ಷಕರು ಅದ ಶಿಕ್ಷಣ ಕ್ಷೇತ್ರದಲ್ಲಿ ಪಾಶ್ಚಿಮಾತ್ಯ ಕಾಪಿ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳಿಗೆ ನೀವು ಏನು ಅನ್ಬಾರ್ದು. ಇನ್ನು ಎಷ್ಟು ಕೆಟ್ಟದಾಗಿ ಅಂತಂದ್ರೆ ನಾನು ನನ್ನ ಸ್ವಂತ ಅನುಭವ ಹೇಳ್ಬೇಕು ನಿಮ್ಗೊಂದು. ಒಂದ್ಸಾರಿ ಬೆಂಗಳೂರಲ್ಲಿ ಮನೆ ಪೂಜೆಗೆ ಹೋಗಿದ್ದೆ ನಾನು, 8:30 ಆಗಿದೆ, ಸಣ್ಣದಾಗಿ ಗೊರಕೆ ಸೌಂಡ್ ಬರ್ತಾ ಇದೆ ಪಕ್ಕದ ರೂಮಿಂದ. ನಾನು ಏನದು ಅಂತ ಕೇಳಿದೆ, 6 ವರ್ಷದ ಹುಡುಗ ಇನ್ನೂ ಎದ್ದೇ ಇಲ್ಲ, 8:30 ಇಲ್ಲ ನಮ್ ಹುಡುಗ ಮಲಗಿದಾನೆ, ಯಾಕೆ ಇನ್ನೂ ಎಬ್ಸಿಲ್ವಲ್ಲ ಅವನಿಗೆ. ಅಯ್ಯೋ ಅವ್ನು ಮಲ್ಕೊಳ್ಳೋದೆ 12 ಗಂಟೆಗೆ, ಅಮ್ಮ ಮಲಗೋವರೆಗೂ ಅವ್ನು ಮಲಗದೇ ಇಲ್ಲ, ಆದ್ರಿಂದ ಎದ್ದಳದು ಸಹಜವಾಗಿ ಮಕ್ಕಳಿಗೆ 8-9 ಗಂಟೆ ಮಕ್ಳಿಗೆ ನಿದ್ದೆ ಬೇಕು, ಮಕ್ಳಿಗೆ ಅಷ್ಟು ನಿದ್ದೆ ಬೇಕು. ನೀವು ತಡವಾಗಿ ಮಲಗಿಸಿದ್ರೆ ಅವ್ ತಡವಾಗಿ ಆಮೇಲೆ ನಾನಂದ್ರೆ ಯಾಕಮ್ಮ ಎಷ್ಟು ತಪ್ಪು ಮಾಡ್ತಾ ಇದ್ದೆ. ಆ ಶಾಲೆಯ ಸ್ಥಾಪಕ ಬಹಳ ಪ್ರಸಿದ್ಧ ಪತ್ರಕರ್ತ, ಅವನು ಹೇಳಿದಾನಂತೆ ಮಕ್ಳಿಗೆ ನೀವೇನು ರಿಸ್ಟ್ರಿಕ್ಷನ್ ಹಾಕ್ಬೇಡಿ, ಏನು ನಿರ್ಬಂಧ ಹಾಕ್ಬೇಡಿ, ಅದು ಯಾವಾಗ ಮಲಗ್ತಾವ್ ಮಲಗ್ಲಿ, ಯಾವಾಗ ಎದ್ದೇಳ್ತಾ ಇದ್ದಾಳೆ. ಆ ಹುಡುಗನಿಗೆ 9:30 ಶಾಲೆ, 9 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಅವಸರವಾಗಿ ಆಮೇಲೆ ಬೇಗ ಬೇಗ ತಿಂಡಿ ತಿನ್ಸ್ಬಿಟ್ಟು ಏನೋ ಒಂದಿಷ್ಟು ಅದು ತಿನ್ಸೋದಕ್ಕಿಂತ ತುರ್ಕೋಸ್ಬಿಟ್ಟು ಆ ಶಾಲೆಗೆ ತಗೊಂಡು ಬಿಟ್ಟು ಬಂದ್ಬಿಡ್ತಾರೆ. ಅಂದ್ರೆ ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ನಾವು ಮಕ್ಕಳನ್ನ ಬೆಳೆಸುವಾಗ. ಅವ್ರು ನಾನಂದೆ ಅವ್ರ ಮನೆಗೆ ನಾನೊಂದು ವಾರ ಉಳ್ಕೊಂಡಿದ್ದೆ, ಅಲ್ಲಮ್ಮ ಒಂದು ಪ್ರಯೋಗ ಮಾಡಿವ, ಆ ಮಗುಗೋಸ್ಕರ ನೀನು 8:30-9 ಗಂಟೆಗೆ ಮಲ್ಕೋಬೇಕು, ಮಲ್ಕೊಂಡಂಗೆ ಮಾಡು ಸುಮ್ನೆ, ನೀನು ಆ ಮಗು ಜೊತೆಗೆ ಮಲಗಿಸ್ಕೊಂಡು ಮಲ್ಕೊಂಡು ನಿದ್ದೆ ಬರುತ್ತೆ ಅನ್ಕ ಸುಮ್ನೆ, ಮಕ್ಳಿಗೆ ಬೇಗ ನಿದ್ದೆನೂ ಬರುತ್ತೆ. ನಾನು ಇರುವಾಗಲೇ ಅಮ್ಮ ಬದಲಾವಣೆ ಆಯ್ತು, ಆ ಮಗು ಬದಲಾವಣೆ ಆಯ್ತು, 9 ಗಂಟೆಗೆ ಮಲಗಿದ ಮಗು 5:00-6 ಗಂಟೆಗೆ ತಾನೇ ಎದ್ಬಿಡುತ್ತೆ, ಅವಾಗ ಮಲ್ಕೊಂಡ್ರೆ ಮಲಗಲ್ಲ. ಈ ಪ್ರಯೋಗ ನಾನು ಮಾಡಿದಾಗ ನನಗೆ ಅನಿಸ್ತು ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಕು, ಸ್ವಾತಂತ್ರ್ಯ ಕೊಡಬೇಕು ಸರಿ, ಸ್ವೇಚ್ಛಾಚಾರ ಆಗ್ಬಾರ್ದು, ಸ್ವೇಚ್ಛಾಚಾರ ಆಗ್ಬಾರ್ದು. ಅದರಿಂದ ಆ ಮಗುವಿನ ಭವಿಷ್ಯದ ಮೇಲೆ ತೊಂದ್ರೆ. ಇನ್ನೊಂದು ಪ್ರಸಂಗ ಇಲ್ಲೇ ನಮ್ಮ ಧಾರವಾಡದಲ್ಲೇ ಕೇಳಿದ್ದೆ ನಾನು, ಒಬ್ಬನೇ ಮಗ 8th class 9th class ಓದ್ತಾ ಇದ್ದ, 2 ಮೊಬೈಲ್ ಕೊಡಿಸಿದ್ದಾರೆ, ತಾಯಿ ಒಂದ್ ಮೊಬೈಲ್ ತಂದೆ ಒಂದ್ ಮೊಬೈಲ್ ಕೊಡಿಸಿದಾನೆ, ಒಂದ್ ಯಾವ್ದೋ ಕೆಟ್ಟ ಪ್ರಸಂಗಗಳನ್ನ ತೋರಿಸ್ತಿದ್ರು, ಅದು ಹೆಸರು ಮರ್ತು ಬಿಟ್ಟಿದ್ದೀನಿ ನಾನು. ಅದನ್ನ ನೋಡಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾವ ಮಕ್ಕಳಿಗೆ. ದಂಡಂ ದಶಗುಣಂ ಭವೇ ಸುಮ್ನೆ ಹೇಳಿಲ್ಲ ಅದನ್ನ, ಅಥವಾ ಅವಸರದಲ್ಲಿ ಹೇಳಿರೋದಲ್ಲ, ಶಿಕ್ಷೆ ಒಂದು ಹಂತದಲ್ಲಿ ಬೇಕೇ ಬೇಕು, ಒಂದ್ ಹಂತದಲ್ಲಿ ಬೇಕು. ಆಮೇಲೆ ಅವರು ಕೂಡ ಹೇಳ್ತಾರೆ, ಮಗು ದೊಡ್ಡವನಾದ್ಮೇಲೆ 10 ವರ್ಷ 15 ವರ್ಷ ಆದ್ಮೇಲೆ ನೀನ್ ಸ್ನೇಹಿತನ ತರ ಕಾಣಬೇಕು, ಅವನನ್ನ ಸ್ನೇಹಿತನ ತರ ಕಾಣಬೇಕು, ಅಷ್ಟರೊಳಗೆ ನಾವು ಅವ್ರ ತಪ್ಪುಗಳನ್ನು ತಿದ್ದಿರ್ಬೇಕು. ಆದ್ರಿಂದ ಕೃಷ್ಣದೇವರಾಯನ ಪ್ರಸಂಗ ಒಂದು ನೆನಪಿಗೆ ಬರುತ್ತೆ ನನಗೆ. ಅಂದ್ರೆ ಮಕ್ಕಳಿಗೆ ಹೊಡಿಬೇಡಿ ಅಂತ ಹೇಳ್ತಿರ್ತಾರಲ್ಲ, ಅತಿಯಾಗಿ ಅಂದ್ರೆ ತುಂಬಾ ತೊಂದರೆ ಆಗಂಗೆ ಹೊಡಿಬಾರ್ದು, ಅದನ್ನ ಎಲ್ಲಾ ಶಿಕ್ಷಕರು ಅಂದ್ರೆ ಕೆಲವೊಂದ್ಸರ್ತಿ ಮಕ್ಕಳು ಹೊಡೆದಷ್ಟು ಹಠವನ್ನ ಇನ್ನೂ ಜಾಸ್ತಿ ಮಾಡ್ತಾರೆ, ಅದು ಇನ್ನೂ ದೀರ್ಘಕ್ಕೆ ಹೋಗ್ತದೆ. ಅದಕ್ಕಿಂತ ಪ್ರೀತಿಯಿಂದ ಅವರಿಗೆ ತಿಳಿ ಹೇಳ್ತಾರೆ ಮಕ್ಕಳು ಒಂದು ಹಂತಕ್ಕೆ ಬಂದ್ಮೇಲೆ ಹೊಡಿಬಾರ್ದು. ಆದ್ರೆ ಚಿಕ್ಕವರಿದ್ದಾಗ ನಿಮ್ಮ ಕಣ್ಣು ನೋಡ್ದಿಂದಾನೆ ಅಥವಾ ನೀವು ಮೌನ ಇದ್ರೆ ಹೆದರ್ ಬಿಡ್ತಾರೆ, ಅಪ್ಪ ಮಾತಾಡ್ಲಿಲ್ಲ ಅಮ್ಮ ಮಾತಾಡ್ಲಿಲ್ಲ ಅಂದಾನೆ ಕೆಲವು ಮಕ್ಳು ಬದಲಾವಣೆ ಆಗ್ತಿರ್ತಾರೆ, ಅದು ನೋಡ್ಬೇಕು. ಇಲ್ಲಿ ಕೃಷ್ಣದೇವರಾಯನ ಪ್ರಸಂಗದಲ್ಲಿ ಏನಾಗತ್ತೆ ಅಂದ್ರೆ ತಿಮ್ಮರಸರು ಕೃಷ್ಣದೇವರಾಯ ಪಟ್ಟಕ್ ಕುತ್ಕೋಬೇಕಾದ್ರೆ ಒಂದು ಕಪಾಲ ಕೊಡಿತಾರೆ, ಮುಂಚೆ ಮರೆ ಕರ್ಕೊಂಡು ಹೋಗ್ಬಿಟ್ಟು ಕಪಾಲ ಕೊಡಿತಾರೆ. ಅಷ್ಟೊತ್ತಿಗಾಗ್ಲೇ ಕೃಷ್ಣದೇವರಾಯ ಹಿಂಗ 18-20 ವರ್ಷ ಆಗಿದೆ. ಆವಾಗ ಯಾಕಪ್ಪ ಜಿ ಯಾಕೆ ಹೊಡಿತಿದೀರ, ಆವಾಗ ನೋಡಪ್ಪ ಇನ್ಮೇಲೆ ನೀನು ರಾಜ, ಇಲ್ಲಿ ತನಕ ನೀನ್ ನನಗೆ ಸಾಕು ಮಗ, ನಾನ್ ಸಾಕಿದ್ದೀನಿ, ಇನ್ಮೇಲೆ ರಾಜ, ನಾನ್ ಮಂತ್ರಿನೇ, ನೀನ್ ರಾಜ ಆದ್ಮೇಲೆ ಕೂಡ ನಾನ್ ಮಂತ್ರಿ, ಆವಾಗ ಸಾಕು ತಂದೆ ಅಲ್ಲ. ಆದ್ರಿಂದ ನಿನ್ನಿಂದ ಪ್ರಜೆಗಳಿಗೆ ಕೆಟ್ಟದ್ದಾಗಬಾರದು, ನಿನ್ನ ತೀರ್ಮಾನಗಳು ಅಧಿಕಾರಿಗಳಿಗಾಗ್ಲಿ ಪ್ರಜೆಗಳಿಗಾಗ್ಲಿ ತೊಂದರೆ ಕೊಡಬಾರದು, ಅದಕ್ಕೆ ಈ ಎಚ್ಚರಿಕೆ ಇಟ್ಕೊಂಡು ನೀನ್ ಸಿಂಹಾಸನ ಮೇಲೆ ಕೂಡು ಅಂದ್ರೆ, ಅಂತ ರಾಜನಿಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಒಂದ್ ಏಟು ಹೊಡಿತಾರ ಅವ್ರು. ಅಂದ್ರೆ ಮಕ್ಕಳಿಗೆ ನಾವು ಹೇಗೆ ಬೆಳೆಸಬೇಕು ಅದನ್ನ ಪ್ರತಿಯೊಬ್ಬರು ಲಕ್ಷ್ಯದಲ್ಲಿ ಇಡಬೇಕು. ಹೌದು, ಕೇಳುಗರೆ ಇಷ್ಟೊತ್ತು ಮಗುವನ್ನ ಹೇಗೆ ಬೆಳೆಸಬೇಕು, ಅವರು ಹಠ ಮಾಡಿದ್ರೆ ಯಾವ ರೀತಿ ಪ್ರೀತಿಯಿಂದ ಅವರನ್ನ ತಿದ್ದಬೇಕು, ಜೊತೆಗೆ ಒಂದ್ ಏಟು ಯಾವಾಗ ಹೊಡಿಬೇಕು, ಎಷ್ಟು ವಯಸ್ಸಿನವರೆಗೆ ಅವರಿಗೆ ಒಂದು ತಿಳುವಳಿಕೆ ಬರೋ ಹಾಗೆ ನಡ್ಕೊಳ್ಬೇಕು ನಾವೆಲ್ಲ ಅಂತ ಹೇಳಿ ಅವರು ಸ್ವಾಮೀಜಿಯವರು ಇಷ್ಟೊತ್ತು ತುಂಬಾ ಚೆನ್ನಾಗಿ ವಿವರಣೆಯನ್ನ ನೀಡಿದ್ರು. ಸ್ವಾಮೀಜಿ, ನಮ್ಮ ಕೇಳುಗರು ಈ ವಾರದ ಪ್ರಶ್ನೆಗಾಗಿ ಪೆನ್ ಮತ್ತೆ ಪೇಪರ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಬರ್ಕೊಳ್ಳಿಕ್ಕೆ, ಬಹಳ ಸಂತೋಷ. ಪ್ರಶ್ನೆಗೆ ತಾವೆಲ್ಲರೂ ಉತ್ತರಿಸಬೇಕು. ಜೊತೆಗೆ ಈಗ 9ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನ ಕೇಳಿಕೆ ನೀವೆಲ್ಲರೂ ಕಾತುರರಾಗಿದ್ದೀರಿ, ಕೇಳೋಣಂತೆ. ಆದ್ರೆ ಮೊದಲಿಗೆ ಪ್ರಶ್ನೆಯನ್ನ ಬರ್ಕೊಳ್ರಿ, ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮದೇವ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ತೊಗಲು ಗೊಂಬೆಯಾಟ. ಶ್ರವಣ ಕುಮಾರನ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಶಂಕರ್ ಕಟಬದ್ ಮತ್ತು ಸಂಗಡಿಗರು. ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಮುಖನೇ ಗಣಪತಿನೇ ವಿಘ್ನೇಶ್ವರನೇ, ಈ ನಮ್ಮ ತಗಲು ಗೊಂಬೆ ಆಟವನ್ನು ಪ್ರಾರಂಭ ಮಾಡುತ್ತೇನೆ ದೇವ, ನನಗೆ ಹೊರ ಕೊಟ್ಟು ಕಾಪಾಡಿ ಅಂದು ನೀನು ಪೂಜೆ ಮಾಡಿಕೊಂಬುವಿನಲ್ಲ. ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಗಜಾನನ ಗಜಾನನ ಶ್ರೀ ಗೌರಿ ನಂದನ ಗಜಾನನ ಶಿಕಾರಿಗೆ ವಂಚಿದಾರು ರಾಜ ಪ್ರಹಾರ್ಯರು ಕೆಂಪುರಿ ಮಾರುಂಡ ಕುರಲು ಮಾರಿ ಮಾಡುವರು ಕೆಂಪುರಿ ಮಾರುಂಡ ಕುರಲು. ಹೇ ಪ್ರಧಾನಿಯವ್ರಿ, ಹೇಳಿ ಮಹಾರಾಜ್ರಿ, ಏನಪ್ಪ ಇವತ್ತಿನ ದಿವಸ ನನಗೆ ಕನಸ ಬಹಳ ಕೆಟ್ಟ ಬಿದ್ದೈತಲ್ಲ, ಏನ್ ಬಿದ್ದೈತ್ರಿ ಮಹಾರಾಜ್ರಿ ಹೇಳುವಂತವ್ರಾಗ್ರಿ. ಇವತ್ ಕನಸಿನಲ್ಲಿ ನನ್ನ ಒಂದ್ ಹೆಣ್ಣು ಮಗಳ ಜೀವ ಎರಡು ಗಂಡು ಮಕ್ಕಳ ಜೀವ ಕೊಲೆ ಮಾಡಿದ್ದೆ ನಾನು. ಹೌದು, ಆದ್ರೂ ಈ ಕನಸಿನ ತಾತ್ಪರ್ಯ ತಿಳಿದಾಗಿದೆ ನನಗೆ ಹೇಳುವಂತವ್ರಾಗಪ್ಪ ಮಹಾರಾಜ್ರಿ ರಾಜ್ರಿ. ಈ ಕನಸಿನ ಮಾತು ನನಗೆ ಏನ್ ತಿಳಿಯುದಿಲ್ಲರಿ, ಅದು ನಮ್ ಗುರುಗಳ ಆದ ವಶಿಷ್ಠ ಗುರುಗಳಿಗೆ ಕರೆಸಿ ಈ ಮಾತು ಕೇಳಿ ನಾವು ಕರೆಸವಂತವ್ರಾಗು. ಹರಿನಾರಾಯಣ ಹರಿನಾರಾಯಣ ವಶಿಷ್ಠ ಮುನಿಗಳು ಬಂದು ಹೇಳ್ತಾರ, ಯಾಕಪ್ಪ ದಶರಥ ರಾಜ ನಮ್ಮ ಯಾವ್ದಾಗ ಕರೆಸಿರಿ ಬರೀ ಅಪ್ಪ, ಇವತ್ ನನ್ನ ಕನಸು ಬಹಳ ಕೆಟ್ಟ ಬಿದ್ದೈತಿ. ಏ ಬಿದ್ದೈತ್ರಿ, ಹಿಂಗ ಒಂದ್ ಹೆಣ್ಣು ಮಗಳ ಜೀವ ಗಂಡು ಮಕ್ಕಳ ಜೀವ ಎರಡು ಕೊಳೆ ಮಾಡಿದ್ದ, ಅದಕ್ಕೆ ನಿಮ್ ಕೇಳಬೇಕಾಗಿತ್ತೆ. ಕೇಳಿಕಿರಪ್ಪ, ನಿನ್ ಮ್ಯಾಲೆ ಕನಸು ನಮ್ಗೆ ಗೊತ್ತಾಯ್ತು ಬಿಡು. ನೀ ಹೇಳೋದು ನೀವು ಕನಸು ಬಹಳ ಸುಮಾರು ಐತಿ. ನೀನು ಈ ಅರಣ್ಯದಲ್ಲಿ ಹೋಗಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವ ಪಕ್ಷಿಗಳನ್ನಾಗ್ಲಿ ಮೃಗ ಜಾತಿಗಳಾಗ್ಲಿ ಹೊಡೆದು ನಿನ್ನ ಪ್ರಾಣವನ್ನು ಹೆಗತಿ ಮಾಡಿಕೊಂಡು ನಿನ್ನ ಅಭಿವೃದ್ಧಿ ಪಟ್ಟಣಕ್ಕೆ ಬಂದ್ಬಿಡು. ಆ ರೀತಿ ದೊಡ್ಡ ಹಿಂದಾತ ಇಲ್ಲಾದ್ರೆ ಬಹಳ ಕೆಟ್ಟ ಆಗತೈತಿ ನೋಡಪ್ಪ. ನಾಗಸ್ವಾಮಿ ಅವ್ರಿ, ನಾವು ಹೋಗಿ ಬರ್ತೀನಿ ಅಂತ ಹೇಳಿ ದಶರಥ ರಾಜ ಅವರು ಬಿಲ್ ಮಾಡಿ ತಗೊಂಡು ಅರಣ್ಯದಲ್ಲಿ ವಾಸ ಮಾಡ್ಬೇಕಂತ ನೆಡ್ದ್ರಪ್ಪ. ಆದ್ರೆ ಬಿಲ್ ಮಾಡಿ ತಕ್ಕೊಂಡು ಸದ್ಯದ ಕೈ ಮೇಲೆ ಬಿಲ್ಲಂತಾನೆ ಕಟ್ಟಿ ಪಕ್ಷಿ ವೈದ್ಯಕ್ಕೆ ವ್ಯಾಪಾರದಲ್ಲಿ ನಿಂತೋಣ. ಆಗ ದಶರಥ ರಾಜ ಅವರು ಅರಣ್ಯವಾಸ ತುಂಬಾ ತೆರಿಗೆಯಾದ್ರು ಹೊತ್ತು ಮುಗಿತ ಎಲ್ಲಿ ಅವರಿಗೆ ಸಿಕ್ಕರಿ ದೊರೆಯಲಿಲ್ಲ, ಯಾವ ಮೃಗ ಜಾತಿಯೂ ಸಿಗಲಿಲ್ಲ. ಹೇಗೆ ಮಾಡಲಿ? ಇನ್ನ ಅಲ್ಲಿ ಒಂದು ಸ್ವಲ್ಪ ಸರಿಪಾಡದಲ್ಲಿ ಒಂದು ಕೆರೆ ಇತ್ತು. ಆ ಕೈ ಮೇಲೆ ಬಿದಿರು ಅಂಟೆಣೆ ಕಟ್ಟಿ ನಿಂದಿರಬೇಕು. ಇಲ್ಲಿ ಮಿಕ್ಕ ಜಾತಿಗಳನ್ನು ಬಂದು ನೀರು ಕುಡಿಯಕ್ಕೆ ಬರ್ತಾವ, ಆ ನೀರು ಕಟ್ಟಿ ಹೊಡಿಬೇಕಂತ ಹೇಳಿ ಅಲ್ಲಿ ಕರಿ ಮೇಲೆ ಬಿದಿರು ಅಂಟೆಣೆ ಕಟ್ಟಿ ದಶರಥ ರಾಜ ಅವರು ಆಯ್ತು ಕೂತ್ಕೊಂಡ್ರಪ್ಪ. ಬಿದಿರು ಅಂಟೆಣೆ ಕಟ್ಟಿ ದಶರಥ ರಾಜ ಬ್ಯಾಟಿ ಕಾಯಿಲೆ ಕೂತ ಈ ಶ್ರಾವಣ ಕುಮಾರ್ ಯಾವ ಪರಿಣಾಮ ಬರ್ತದೋಣ ಶಿಕಾರಿ. ಸಣ್ಣ ಅಂತ ಮಗ ಹುಟ್ಟಬೇಕು ತಾಯಿ ತಂದಿಗೆ ಸ್ವಚ್ಛ ಮಾಡುವುದಕ್ಕು ಕಾಶಿಗೆ ಕಾವಡಿ ಒಯ್ಯಲಕು ತಾಯಿ ತಂದಿಗೆ ಒತ್ತಕು ಕಾಶಿಗೆ ಕಾವಡಿ ಒಯ್ಯಲಕು. ಶ್ರಾವಣ ಕುಮಾರ ತಾಯಿ ತಂದಿಗೆ ಹೊತ್ತುಕೊಂಡು ಕಾಶಿಗೆ ಪೂರ್ತಿ ನಡೆದಿರ್ತಾನೆ. ಅವಾಗಿದ್ದೇನೆಂದ್ರೆ ಶ್ರಾವಣ ಕುಮಾರ್ ನೋಡಬೇಕು. ಆದ್ರೂ ಶ್ರಾವಣ ಕುಮಾರ್ ಹುಟ್ಟಬೇಕು, ತಾಯಿ ತಂದಿ ಕಣ್ಣುಗಳನ್ನು ಹೋಗಬೇಕು. ಶ್ರಾವಣ ಸಾಯ್ಬೇಕು, ತಾಯಿ ತಂದೆ ಕಣ್ಣುಗಳನ್ನು ಬರಬೇಕು. ಆಗ ಶ್ರಾವಣ ಕುಮಾರ ಹುಟ್ಟಿದಾನೆ, ತಾಯಿ ತಂದೆ ಕಣ್ಣುಗಳನ್ನು ಹೋಗ್ಯವ. ಈಗ ಬಂಗಾರ ಕಾವಡಿ ಮಾಡಿ ಶ್ರಾವಣ ಕುಮಾರ್ ಕಾಶಿಗೆ ಆಪರಿಗಳು ಹೊತ್ತೋಣ. ಆಗ ಶ್ರಾವಣ ಕುಮಾರ್ ಕಾವಡಿಯನ್ನು ಹೊತ್ತುಕೊಂಡು ಹೋಗುವ ಸಮಯದಲ್ಲಿ ತಾಯಿ ಏನ್ ಹೇಳ್ತಾಳ, ಮಗನೇ ಶ್ರಾವಣ ಕುಮಾರ ಕಾವಡಿ ಇಳಿಸಪ್ಪ ತೆಳಗ. ಯಾಕಮ್ಮ ತಾಯಿ ಹಾಗೆ ಹೋಗೋದಲ್ಲ, ಹಂಗೆ ಹೋಗೋದಲ್ಲ, ಹೋಗಕ್ಕಪ್ಪ ನಮ್ಮ ಬಹು ನೀಡಿಕೆ ಆಗದ, ನಾಲಿಗೆ ಒಣಗ್ಯದ, ಗಂಟ್ಲ ಬಚ್ಚದ, ನಮ್ಮ ಬಹಳ ತ್ರಾಸ ನಡೆದ, ನಮ್ಮ ನೀರು ಕೊಡ್ಸ್ಕೊಂಡು ನಡೆಯಪ್ಪ ನೀರು ಹಾಕೊಂಡು. ಆಹಾ ದೇವ, ಇಲ್ಲಿ ಎಲ್ಲಿ ನೀರ, ಎಲ್ಲಿ ಹಳ್ಳ, ಎಲ್ಲಿ ಎಲ್ಲಿ ಬಾವಿ, ಏನು ಊರ ಇಲ್ಲ, ಏನೂ ಇಲ್ಲ, ಎಲ್ಲಿ ತಂದು ಹಾಕಲಿ ಅಮ್ಮ ಅರಣ್ಯದಲ್ಲಿ ನೀರು ಸಿಗುದಿಲ್ಲ ತಾಯಿ. ಹಾಗೆ ಮುಂದೆ ಮುಂದಕ್ಕೆ ಹೋಗೋಣ, ಮತ್ತೆ ಮುಂದೆ ನೀರು ಸಿಗ್ತಾವ. ಹಾ ಇಲ್ಲಪ್ಪ ಕಾಯಿ ಹೊತ್ಕೋಬೇಡ, ಏನ್ ಇಳಿಸಿದ್ರಿ ಇಳಿಸಿಬಿಡು ಅಂತ ನಾವು. ಈಗ ನಮಗೆ ಬಹಳ ನೆಡಿಕೆ ಆಗಿದೆ ಮಗು, ನಾವು ಈಗ ನಮ್ಮ ಪ್ರಾಣಿ ಹೋಗಿ ಕೂತ ಹೇಗೆ ಮಾಡ್ತೀವಿ ನೋಡಂತ. ಅಪ್ಪ ಮೊದಲೇ ನಮಗೆ ನೀಡಿಕೆ ಬಹು ನೀಡಿಕೆ ಐತಿ. ಆದ್ರೂ ನಮ್ಮ ಕಣ್ಣಿನ ಕುರುಡರು ಕಾಲಿನ ಹೇಳೋರು ನಮ್ಮ ರಾತ್ರಿ ಅಷ್ಟೇ ಹರಡು ಅಷ್ಟೇ ನೀಡಿಕೆ ಆಗಿದೆ ಮಗು, ನೀರನ್ನು ತಗೊಂಬಾತ್ ಹೇಳಿದ್ರು. ಹೇಗೆ ಮಾಡಲಿ ದೇವ ಎಂದು ಕಾವಡಿಯನ್ನು ಇಳಿಸಿ ಶ್ರಾವಣ ಕುಮಾರ ನೀರೇ ಹೋಗ್ಬೇಕಂತ ಹೇಳಿ ತಾಯಿ ತಂದಿ ಹೋಗಿ ಕಾಲಿ ಹಿಡ್ದ ಕೈ ಮೇಲೆ ಕೇಟು ಹೊರಳಿಬೇಕು. ಅವಸ ಕಾಣೋ ಮಗನೇ ಕೂಲಿ ಬಾಯಿಗೆ ಸಿಕ್ಕಿ ಕರಡಿ ಬಾಯಿಗೆ ಸಿಕ್ಕಿಯಪ್ಪ ಶ್ರಾವಣ ಕುಮಾರ ಬಹಳ ಹುಷಾರಿಂದ ಹೋಗಿ ಬರೋಂತನಾಗಪ್ಪ ಹೋಗಿ ಬಾ. ಆಗ ಶ್ರಾವಣ ಕುಮಾರ ಮುಂದೆ ಮುಂದಕ್ಕೆ ನಡೆದ, ಮುಂದೆ ಮುಂದಕ್ಕೆ ನಡೆದ, ಎಲ್ಲಿ ನೀರು ದೊರೆಯಲು, ಹೀ ಹೋದ್ರೆ ನೀರು ಸಿಗುವುದಿಲ್ಲ ಅಂತ ಹೇಳಿ ಒಂದ್ ದೊಡ್ಡ ಕಲ್ಲು ಇತ್ತು. ಆ ಕಲ್ಲಿ ಮೇಲೆ ಕೂತು ಸಪ್ಲ ಕೇಳ್ಕತ್ತ, ಏ ಸಪ್ಲ ಕೇಳ್ತಾನ, ಕಪ್ಪಿಗಳು ಎಲ್ಲಿ ಟ್ರಾವ್ ಟ್ರಾವ್ ಅಂತ ಅಂಗಡಿಸ್ತಾವ, ಅಲ್ಲಿ ನೀರು ಇರ್ತಾವ ಚಳಿ ನಡೆದ. ಶ್ರಾವಣ ಕುಮಾರ ಹಂಚಿದನಲ್ಲ ತಾಯಿ ತಂದಿರ ಹಿಂದಿನ ಕಾಲ ಮಾಡುವಂಬುದು ಕತ್ತಲ ಮಾಡಂಬುದು ಕತ್ತಲ. ಹಾಗೆ ಆ ಕೈ ಆಡ್ಸ್ಕೊತೀನಿ ನಡ್ದ, ಕಾಲು ಆಡ್ಸ್ಕೊತೀನಿ ನಡ್ದ, ಒಂದು ಸಣ್ಣ ಸರು ಸಿಕ್ತು. ಆ ಸರು ಹಾದಿಯಲ್ಲಿ ಹೋಗಿ ಬಿಡುವಾಗ ಮುಂದೇನಿತ್ತು, ಸದ್ರು ಬೇಕರಿಯತ್ತು, ಕಪ್ಪಿಗಳು ಟ್ರಾಮ್ ಟ್ರಾಮ್ ಅಂತ ಅಂಗ್ಲಾಸ ಕತ್ತಿವು. ಆಹಾ ದೇವ, ಕಪ್ಪಿಗಳು ಅಂಗ್ಲಾಸ್ತಾವ, ಅಲ್ಲಿ ಮುಖ್ಯ ನೀರಿದ್ದಾವ ಅಂತೇಳಿ ಹೋಗಿ ನೋಡ್ತಾ ಇದ್ದಾನೆ. ಒಡ್ಡೆ ಏರಿ ಸಾಕಷ್ಟು ನೀರ, ಆ ಪ್ರಂಪಾರ ನೀರ. ಶ್ರಾವಣ ಕುಮಾರ್ ಹರ್ಷ ಆದ್ರಪ್ಪ, ಎಷ್ಟು ನೀರ, ಏನ್ ಸುದ್ದಿ, ನಮ್ಮ ತಾಯಿ ತಂದೆಗೆ ಎಂತ ಪುಣ್ಯ ಮಾಡ್ರಪ್ಪ, ನೀರು ಸಿಕ್ಕೋಲ್ಲ ದೇವ ನಾರಾಯಣ. ಕೈ ಒಳಗಿನ ಗೆಂಡಿ ತಕ್ಕೊಂಡು ಆ ನೀರೊಳಗೆ ನಿಂತು ಒಂದ್ ಗೆಂಡಿ ಬುಡು ಬಿಡು ತುಂಬರದಾಗ ಅವಾಜ್ ಆಯ್ತು, ಗೆಂಡಿ ಬುಡು ಬಿಡು ಅವಾಜ್. ದಸರಾ ರಾಜ ಹೆಸರಪ್ಪ, ದಸರಾ ರಾಜ ಹೆಸರಾಗಿ ಮಿಕ್ಕ ಜಾತಿಗಳು ಬಂದು ನೀರು ಕುಡಿಯಕತ್ತವ, ಇನ್ನು ಬಿಡಬಾರ್ದು ಬಗ್ಗೆ ಹೇಳಿ ಬಾಯಿ ಬಿಟ್ಟಪ್ಪ. ಹರಿ ನಾರಾಯಣ ಬಾಣಿ ಬಿಟ್ಟ, ಬಾಣ ಗಗನಕ್ಕೆ ಹಾರಿ ಬಿಡ್ತು, ಗಗನಕ್ಕೆ ಹಾರಿ ಬಿಡ್ತು ಬಾಣ. ರಾಮೋ ರಾಮ ಶ್ರೀರಾಮ ಬಾಣ ಅವಾಜ್ ಕೊಡ್ತು ಆಕಾಶ ಒಳಗೆ. ಹೌದು, ನಿಮ್ಮ ಶ್ರಾವಣ ಅಂತ ರಾಮ್ ಹುಟ್ಟಿಲ್ಲ, ರಾಮ್ ಬೆಳಗಿಲ್ಲ, ರಾಮ್ ಅಂದ್ರೆ ಏನು, ಆಕಾಶವಾಣಿ ಒಳಗೆ ಏನ್ ಗದ್ರಸ್ತ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡ ಆ ಬಾಣ ಬಂದು ಶ್ರಾವಣ ಕುಮಾರ್ಗೆ ಎಲೆ ಬಿಡಿತು ಬಾಣ, ಭೂಮಿಗೆ ಅಡಗದ ಮ್ಯಾಲ ಬಂದ ಗದ ತಿರ್ಗತ್ತ ಶ್ರಾವಣ ಕುಮಾರ. ಶ್ರಾವಣ ಕುಮಾರ ಗುಮ್ಮರಿಟ್ಟಿದ್ರೆ ಪ್ರಕಾರ ತಿರ್ಗತ್ತ, ಈಗ ದಸರಾಜ ಹೋಗಿಲ್ಲ ಬಾಣ ಚುರಿ ಬರಲಿಲ್ಲ ಎಂದು ದಸರಾಜ ಕಾಲ್ನಡಿಗಳು ಯಾವ ಪಡಲು ಬರ್ತಾನ ಬಂದು ನೋಡ್ತಾರೆ. ಬಂದ ಸೂರ್ಯನ ಬೆಳಕ ಬಂದ ಚಂದ್ರನ ಬೆಳಕ ಆ ಪ್ರಕಾರ ಮಗನ ಬೆಳಕು ಬಿದ್ದಿತ್ತು. ಅಪ್ಪ ಯಾರ ರಾಜನ ಮಗ ನೀನು, ಯಾ ಪಂಡಿತ ಸುಬೇದ ಮಗ ಯಪ್ಪ ಏನು ನಿನ್ಗ, ನಾನು ಇಂಥ ಪಾಯಪುಷ್ಟ ಮನುಷ್ಯ, ನಾನು ನಿನ್ ಕೊನೆ ಮಾರನಲ್ಲ, ನಾನು ನಾ ಎಂತ ಪಾಯಪುಷ್ಟ ನೀ ದಾರಿದ್ಯಪ್ಪ. ಅಪ್ಪ ನಾನು ದಶರಥ ರಾಜ ಇದ್ದೀನಲ್ಲ, ದಶರಥ ರಾಜ ಶ್ರೇಷ್ಠವಾಯ್ತು, ಭಾಷವಾಯ್ತು, ನಾನು ಸ್ವಾತಂತ್ರ ಮಾವನಿ ಇದ್ದೀಯಲ್ಲ, ಈಗ ಅಲ್ಲಿ ನಮ್ ತಾಯಿ ತಂದಿ ನೀರ್ನಿಲ್ಲ ಅಂತ ಅಂಗ್ಲಸ್ ಕತ್ತಾರೆ, ಕಂಚಿನ ಮಳೆ ಕಾವಲು ಕಟ್ಟಿ ಬಂದಿನಿ, ಈಗ ನೀರವನ್ನು ಚಳಿ ಪುರಾ ನೀರು ಒಯ್ದು ನಮ್ ತಾಯಿ ತಂದಿ ಕುಡಿಸ್ರಿ, ಕೋಟಿ ಪುಣ್ಯ ಮುಡ್ಕೊ ಮಾತು ತಗೊಂಡು ಹೋಗಂತವನಾಗು. ಆಗ ದಸರಾಜ ಮಾಡುವ ಆ ಗಿಂಡಿ ತಕ್ಕೊಂಡು ಹೊಸ ಶೀತ ತಕ್ಕೊಂಡು ಈಗ ತಾಯಿ ತಂದಿ ನೀರು ಕುಡಿಸಲು ಯಾವ ಪದ್ಲು ಹೊತ್ತೋಣ. ಆಗ ದಶರಥ ರಾಜ ಅವರು ಆ ಗಿಂಡಿಯವನ್ನ ತಕ್ಕೊಂಡು ನೀರು ತುಂಬಿಕೊಂಡು ತಾಯಿ ತಂದೆ ಹತ್ರ ಬರ್ಲಿಕ್ಕತ್ರು, ಶ್ರಾವಣ ಕುಮಾರ್ ತಾಯಿ ತಂದೆ ಹತ್ರ ಬರ್ಲಿಕ್ಕತ್ರು, ಬರುವ ವೇಳೆಯಲ್ಲಿ ಕಾಲಗೆ ತಪ್ಪಲ ತಡಿ ಕಲ್ಲುಗಳು ಚಲೆ ಪಿಲೆ ಚಲೆ ಪಿಲೆ ಆವಾಜ್ ಆಗ್ಲಿಕತ್ತು. ಆಗ ತಾಯಿ ಹೇಳ್ತಾಳು, ಮಗು ಶ್ರಾವಣ ಕುಮಾರ್ ಹೊಂಟಿದೆಪ್ಪ ನೀರು ತಕ್ಕೊಂಡು, ಸಾವಕಾಶ ಬಾ ಸಾವಕಾಶ ಬಾ ಸಾವಕಾಶ ಬಾರೋ ಮಗನೇ, ಸಾವಕಾಶವಾರೋ ಮಗನೇ, ಎಡಿ ಬಿದ್ದು ನೀರ್ ಚಲ್ಕೊಂಡಿ ಕಳ್ಕು ಪಡ್ಕೊಂಡು ನೀರ್ ಚಲ್ಕೊಂಡಪ್ಪ ಸಾವಕಾಶ ಬಾರ ಶ್ರಾವಣ ಕುಮಾರ್. ಹಾ ಹಾ ಹಾ ಹಾ ದೇವಾ ನಾರಾಯಣ ಹೇಗೆ ಮಾಡಲಿ, ಈಗ ಮಗನ ದಾರಿ ಕೇಳ್ತಾರ, ನಾ ಏನಂತ ಹೇಳಲಿ ಅವರನ್ನ, ಏನ್ ಮಾಡಲಿ, ದಸರಾಜ ಕಾಲ ತೆರೆದ ಮೇಲೆ ಆಗ್ಲಿಕ್ಕತ್ತಪ್ಪ, ನಾ ಮಾತಾಡಿಸಬಾರ್ದು, ಮುಕಡ್ಲೆ ಬಂದು ನೀರು ಕುಡಿಸಬೇಕಂತೇಳಿ ದಸರಥ ರಾಜ ಅವರು ಆ ಗೆಂಡಿ ತಂದಿ ಮಾರಿ ಹಸ್ತಾರಪ್ಪ, ಸೌಳ ತಾಯಿ ಮಾರಿ ಹಸ್ತಾರ ದಾರೀ ದಾರಿದ್ಯೋತಮ್ಮ ಮುಕಡ್ಲೆ ನೀರ್ ಕುಡಿಸ್ತಾವ, ನನ್ನ ಮಗ ಬಂದ್ರೆ ಕಾಮ್ ಕಸ್ತೂರಿ ವಾಸ ಬರ್ತೈತಿ, ನೀ ಹೆಣ್ಣಿನ ಮೇಲೆ ಪುರುಷ ಕಾಣುತ್ತಪ್ಪ ನೀ ದಾರಿದ್ದಿ. ಅಮ್ಮ ತಾಯಿ ನಾನು ದಶರಥ ರಾಜ ಇದ್ದೀನಲ್ಲ, ದಶರಥ ರಾಜ ನೀ ಇಲ್ಲಾಕು, ನಿನ್ ದೇಶದಲ್ಲಿ ನಿನ್ನ ಪಟ್ಟಣಿಯಲ್ಲಿ ನೀ ಇಲ್ಲಾಕ, ನನ್ನ ಮಗ ಎಲ್ಲ ಶ್ರಾವಣ ಕುಮಾರ. ಹಾ ಏ ಗಾಬರಿಸಬೇಡ್ರಿ, ನಿಮ್ ಮಗ ಬಂದನ ನನ್ನ ಹತ್ರ ಹಣ ಅಲ್ಲಿ ದಂಡ ದರ್ಭ ತೆರೆ ಮೇಲೆ ಇಳಿಸಿಕೊಂಡಿನಿ, ಆ ದಂಡ ದರ್ಭ ನೋಡ್ಕೊಂಡು ಕೂತಾನೆ, ಅಲ್ಲಿ ಕಾಲಿ ಗುರುಳಿ ಬಂದವ ಬರಿಗಳು ನೋವಾಗ್ಯವ, ನಾ ನೀರ್ ತೋ ಹೋದ್ರೆ ನಮ್ಮ ಅಕ್ಕ ಕುಡಿಸಿ ಬರ್ತೇನೆ, ಜೈಲ ಬಂದಿನ ತಾಯಿ ನೀರ್ ಕುಡಿಯ ಬಂದವರಾಗ್ರಿ. ಹಾ ಸುಳ್ಳು ಆಡಬೇಡ ದಸರಾ ರಾಜ, ಹಾನಿಗೆಲ್ಲಿ ಉಡುಕೆಲ್ಲಿ ನಾಲ್ಗೆ ಹೆಸರಿಲ್ಗತ್ತದ, ನೀ ಸುಳ್ಳು ಆಡಬೇಡ ಖರೆ ಹೇಳೋದು. ಹೌದು ಹೌದು ಸುಳ್ಳು ಆಡಬೇಡ ಅಂತ ತಾಯಿ, ಸುಳ್ಳು ಆಡಂಗ ಖರೇನೆ ಮಾತಾಡ್ತೀನಿ, ನಿಮ್ ಮಗ ಒಂದ್ ಗಾನ ಮಾಡ್ಕೊತ ಬರಲಿಲ್ಲ, ಒಂದ್ ದಸರಾ ಮಾಡ್ಕೊತ ಬರಲಿಲ್ಲ, ಒಂದ್ ಏನು ಮಾತಾಡ್ಕೋದು ಬರಲಿಲ್ಲ, ಹಾಗೆ ಬಂದ ಬಂದು ಕೂಡಿ ನೀರ್ ತುಂಬಿಕೊಳ್ತಾನೆ ಮುಕಾಟ್ಲಿ, ಆ ಮಿಕ್ಕಿಜಾತಿಗಳು ಬಂದವ ಅಂತೇಳಿ ಬುಡು ಬುಡು ಆವಾಜ ಮೇಲೆ ಬಾಣಿ ಬಿಟ್ಟಿನಿ, ಕಾಲಿಗೆ ಬಾಣ ಬಡದ ಅವರೇ ಸತ್ತಿಲ್ಲ ಜೀವಂತ ಅದನ, ನಿಮ್ ಕರ್ಕೊಂಡು ಹೋಗ್ತೀನಿ ತಾಯಿ, ನೀವು ಅಳಿಸಬೇಡ್ರಿ. ಆಗ ದಸರಾಜ ಹೇಳೋದ್ರಾಗೆ ತಾಯಿ ತಲ್ಲಿ ಕಳ್ಳ ಚಳದನ್ನ ಹೇಳಾಗತ್ತು, ಅಪ್ಪ ನಮ್ಮ ಮಗ ಎಲ್ಲಿ ಸತ್ತಾನ, ಅಲ್ಲಿ ತೋನ್ ನಡಿಯಪ್ಪ ತೋನ್ ನಡಿಯಪ್ಪ, ದಸರಥ ರಾಜ ನಿನ್ ಕೈ ಜೋಡಿಸ್ತೀನಿ ತೋ ನಡಿಯಪ್ಪ, ನಮ್ ಕರ್ಕೊಂಡು ನಡಿ ನಡೆಯುವಂತದಾಗ್ರಿ. ಆ ಕಾವಡಿವನ್ನು ಹೊತ್ತುಕೊಂಡು ದಸರಥ ರಾಜ ಅವರು ಶ್ರಾವಣ ಕುಮಾರ್ ಹಟ್ರು, ಕುಡಿದ ಕೈ ಕೋಲ್ ಮುರ್ದ ಮಾಡ್ರ ಶ್ರಾವಣ ಕುಮಾರ್ದು. ಅವರು ಶ್ರಾವಣ ಕುಮಾರ್ ಹತ್ರ ಬಂದ್ರು, ನೀ ತಕೊಂಡು ಬಂದ್ರು, ತಾಯಿ ತಂಗಿ ಸನಿ ಸನಿ ಬಂದ್ರು, ತಾಯಿ ಸಪ್ಲಾ ಕೇಳಿ. ಆಗ ದಸರಾಜ ಏನಂತಾನ, ಇದು ತಾಯಿ ತಂಗಿ ಬಲಿ, ಇದು ನೀವು ತಾಯಿ ತಂದೆ ಒಯ್ದರ ಸಾವಣ ಬಲಿ, ಆದ್ರೂ ಈ ಬಾಯಿ ಸಾಬ್ ಕೊಟ್ರೆ ನನ್ನ ಬಾಯಿ ಸುಟ್ಟು ಸೂಡುವುದೇ ಆಗ್ತದೆ ಹೇಳಿ ಕಾವಡಿ ಇತ್ತು ಇಟ್ಟು ಆ ದಸರದ ಬಲಿ ಕಾವಡಿಯವನು ತಲೆಗಿಟ್ಟು ತಾಯಿ ತಂದೆ ಕಾವಡಿಯವನ್ ಇಟ್ಟು ಸಾವಣ ಕುಮಾರ್ ಹತ್ರ ಹೋಗಿ ಎದಿನ ಕಾಲ್ಕೊಂಡು ಬಾಣ ಕಿತ್ತಿ ಬಿಟ್ಟರೆ ಸಾವಣ ಕುಮಾರ್ ಪ್ರಾಣ ಹೊಂಟು ಪ್ರಾಣ ಹೊಂಟು ದಸರಥ ರಾಜ ಅವರು ಹಂಗೆ ಕಾವಡಿಯವನ್ ತಂದು ಮನೆಗಿಟ್ರು. ಆಗ ಮಾರಿ ಮುಂದೆ ಇಟ್ಟಾಗೆ ಸಾವಣ ಕುಮಾರ್ ಸಾಯ್ಬೇಕು ತಾಯಿ ತಂದ್ರೆ ಕಣ್ಣುಗಳನ್ನ ಬರೀಬೇಕಂತ ಹಿಂಗೆ ಲಿಖಿತ ಬರೆದಿತ್ತು. ಸಾವಣ ಸತ್ಯದ್ದ ತಾಯಿ ತಂದ್ರೆ ಕಣ್ಣುಗಳನ್ನು ಪಕ್ಕದ ತೆರೆದು ಬಿಟ್ಟು ದಸರಥ ರಾಜ ಅವರು ತಾಯಮ್ಮ ಏಕೆ ದುಃಖ ಮಾಡುತ್ತೀರಿ, ದುಃಖ ಮಾಡಬೇಡ್ರಿ, ನಿಮ್ಮನ್ನು ಕರ್ಕೊಂಡು ನನ್ನ ಮನೆ ರಾಜವಾಡಿಗೆ ಹೋಗ್ತೀರಿ, ಉಗಾಮಂತಿ ಮೇಲೆ ಕೂಡಿಸಿ ನಿಮ್ಮ ತೊಟ್ಟಲ್ ಕೂಗ್ಲಿಕ್ಕೆ ಹಚ್ತೀರಿ, ನಿಮ್ ರಾಜವಾಡಿಯಲ್ಲಿ ಇರ್ತೀರಿ, ಒಂದ್ಬಿಟ್ಟು ಎರಡು ತೊತ್ತಗಳು ನಿಮ್ ಕೈಯಾಗಿ ಕೊಡ್ತೀನಿ ತಾಯಿ, ನಿಮ್ ಸೇವಾ ಮಾಡ್ಲಿಕ್ಕೆ ಏನು ಕಾಳಜಿ ಮಾಡಬೇಡ್ರಿ. ಅಪ್ಪ ನಾವ್ ಇರುವ ಯಾರ ಸಲುವಾಗಿ, ನಾವ್ ಬರವಣ ಯಾರ ಸಲುವಾಗಿ, ನಮ್ಮ ಮಗ ಸತ್ತ ತಗೊಂಡಿಯಪ್ಪ ನಾವು ಬರ್ತೀವಿ ಅಲ್ಲಿಗೆ ಬರ್ತೀವಿ, ನಾ ಬರುದಪ್ಪ ನಮ್ಮ ಮಗನಿಗೆ ನಮ್ ಕಿತ್ತ ಕೊಡುವಂತವ್ರಾಗ್ರಿ. ಬೇಡಪ್ಪ ದಸರಥ ರಾಜ ನಿನ್ನ ರಾಜವಾಡಿಗೆ ಬೆಂಕಿ ಹಾತಲಿ, ನಿನ್ ಪೂಗಾ ಮಂತ್ರಿಗೆ ಬೆಂಕಿ ಹಾತಲಿ, ಹಂಗೆ ಹೋಗ್ಲಿಪ್ಪ ನಮ್ಗೆ ಏನ್ ಬೇಕಾಗಿಲ್ಲ, ನಮ್ಗ ಕಿತ್ತ ಕೊಡುವಂತ ನಾವು ತಾಯಿ ಕಿತ್ತ ಕೊಡ್ತೀವಿ, ಸತ್ತವ್ರಿಗೆ ಯಾರು ಕಿತ್ತ ಕೊಡ್ತಾರ, ಮತ್ತ ಜೀವದಿದ್ದವ್ರಿಗೆ ಕಿತ್ತ ಕೊಡಬಾರ್ದು, ಜೀವದಿಂದ ಕಿತ್ತ ಕೊಡಬಾರ್ದು ತಾಯಿ, ನೀವು ಹೇಳಿ ನಿಮ್ಮ ಸೇವಾ ಮಾಡ್ತೀನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಶ್ರಾವಣ ಕುಮಾರ್ ತಿಳ್ಕೊಂಡ ಕಿತ್ತ ಕೊಟ್ಟು ಹೋಗ್ಬೇಡ ಶ್ರಾವಣ ಕುಮಾರ್ಗೆ. ಆಗ ದಸರಥ ರಾಜ ಅವರು ಸಿರಿಗರ ಕಟ್ಟಿಗೆ ತಂದು ಅವ್ರು ಶ್ರಾವಣ ಕುಮಾರ್ಗೆ ಅಲ್ಲಿ ಧರ ಮಾಡಿ ಕಿತ್ತ ಕೊಟ್ಟು ಕಿತ್ತ ಕೊಡೋ ಟೈಮ್ ಧ್ವನಿಕೇತುರ ಏನಂತಾರ, ಈಗ ದಸರಾಜ ನನ್ನ ಮಗ ಸತ್ತನ, ನಾವು ಮಗನ ಮಗತಿಯಲ್ಲಿ ನಮ್ಮ ಮಗ ಮಗತಿ ಪ್ರಾಣ ಬಿಟ್ಟಿದ್ದೆವು, ನೀನು ನೀ ಸತ್ತ ಮುಂದ ನೀನು ರಾಮ ನಿನ್ ಮಗ ಮಗತಿ ನೀನು ಈಗ ಪ್ರಾಣ ಕೊಡುತ್ತೆ ಸಾಕಪ್ಪ. ಆಗ ತಾಯಿ ತಂದ್ರು ಸಾಪ್ ಕೊಟ್ರು, ಶ್ರಾವಣ ಕುಮಾರ ಮಗನ ಮೇಲೆ ನೀವು ಹ್ಯಾಂಗ ನೀವು ತಪಾಸರಿ ಮಾರಿ ಮಗ ಮಗ ಅಂತ ನಾವು ಹ್ಯಾಂಗ ನಾವು ನೆಲ ಹಿಡಿದಿದ್ದೀವಿ, ಅದರಂತೆ ನೀನು ನೆಲ ಹಿಡಿದು ಮಗ ಮಗ ಅಂತ ರಾಮದೇವ್ರ ರಾಮದೇವ್ ಅಂತ ಸತ್ತು ಹೋಗಪ್ಪ, ನೀನು ಕಳಸಾಗಿ ಹೋಗು ಅಂತ ಹೇಳಿ ಸಾಪ್ ಕೊಟ್ಟು ಬಿಟ್ರಪ್ಪ. ಅಲ್ಲಿ ದಸರಾಜ ಜೀವನಿದ್ದವರಿಗೆ ಸತ್ತವರಿಗೆ ಕೆಲಸ ಕೊಟ್ಟು ಆದ್ರೆ ಶ್ರಾವಣ ಕುಮಾರ್ ಸಂತ ಇಲ್ಲಿಗೆ ಮುಗಿತು. ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ ಮಂಗಲಂ ಜಯ ಮಂಗಲಂ ಜಯ ಜಯ ಗೌರಿ ಗಂಗಾಧರನಿಗೆ ಮಂಗಲಂ ನೀಲಕಂಠಗೆ ನಿಗಮ ಗೋಚರನಿಗೆ ನೀಲಕಂಠಗೆ ನಿಗಮ ಗೋಚರನಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಜಯ ಮಂಗಲಂ ಶುಭ ಜಯ ಗೌರಿ ಗಂಗಾಧರನಿಗೆ ಮಂಗಲಂ ತ್ರಿಲೋಕ ಪೂಜಗೆ ತ್ರಿನೇತ್ರನಿಗೆ ತ್ರಿಲೋಕ ಪೂಜಗೆ ತ್ರಿನೇತ್ರನಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ ಮಂಗಲಂ ಜಯ ಜಯ ಮಂಗಲಂ ಶುಭೋದಯ ಗೌರಿ ಗಂಗಾಧರನಿಗೆ ಮಂಗಲಂ. ಇದುವರೆಗೂ ತೊಗಲು ಗೊಂಬೆ ಆಟದಲ್ಲಿ ಶ್ರವಣ ಕುಮಾರ ಸನ್ನಿವೇಶ ಕೇಳಿದ್ರಲ್ಲ, ಪ್ರಸ್ತುತಪಡಿಸಿದವರು ಶಂಕರ್ ಕಟಬದ್ ಮತ್ತು ಸಂಗಡಿಗರು. ಈಗ ಕೇಳೋಣ ತಂಗಮ್ಮ ಡೊಂಗರ್ಗಾಂವ್ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಮನಾಗಿದೆ ಕೊಂಡ ಮನಾಗಿದೆ ಯಾರ